ಪಿಡಿಯಂ ಇದೇನಾ ಇದೇನಾ ಚೆಲಿಯ ಕಾನುಕ ಈ ಮೌನವು ಈ ಬಿಡಿಯಂ ಇದೇಲೇ ಇದೇಲೇ ಮಗುವ ಕಾನುಕ ಈ ಮೌನವು ಇನ್ನಿ ನಾಳ ಮನವಲ ಪುಲು ವಿಕಸಿಂತುಟ ಇಂದುಕ ಇನ್ನಿ ನಾಳ ಮನವಲ ಪುಲು ವಿಕಸಿಂತುಟ ಇಂದುಕ ಚೆಲಿಯ ಕಾನುಕ ಈ ಮೌನವು ಮಾಟಲಲ್ಲೋ ತೆಲುಪಲೇದು ಮನಸ್ಸು ಮೂಗ ಕೋರಿಕ ಸುಮೋಗ ಕೋರಿಕ ಕನುಲು ಕಲಸಿ ಅನುವದಿಂಚು ಪ್ರಣಯ ಭಾವ ಗೀತಿಕ ಈ ಮೌನ ಈ ಬಿಡಿಯಂ ಇದೇಲೇ ಇದೇಲೇ ಮಗುವ ಕಾನುಕ ಈ ಮೌನ ಏಕಾಂತಮು ದೊರಕಿನಂತ ಎಡಮೋ ಮಾನಿ ವೇಡುಕ ಏಕಾಂತಮು ದೊರಕಿನಂತ ಎಡಮೋ ಮಾನಿ ವೇಡುಕ ಎಂತ ಎಂತ ಎಡಮೈತೆ ಎಂತ ಎಂತ ಎಡಮೈತೆ ಅಂತ ತೀಪಿ ಕಲೈಕ ಈ ಮೌನವು ಈ ಬಿಡಿಯಂ ಇದೇನಾ ತಿಳಿಯ ಕಾನುಕ ಈ ಮೌನ ಓಹೋ ಈ ಬಿಡಿಯಂ